ಹಾಗೂ ಕೀಲುಗಳಲ್ಲಿ ನೋವಿದೆ. ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ जोखिम से निकल कर फसल आए सुरक्षित हो जाए आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा योजना आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಾಯ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆ. ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಬಂದಲ್ಲಿ ತಕ್ಷಣ 1800 180 1800 1551 ಕರೆ ಮಾಡಿ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ಪರಿಹಾರವನ್ನು ಪಡೆಯಲು. ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 180 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ. ಈ ಕ್ರಾಂತಿಯು ಭರವಸೆ ಮೂಡಿಸಿದೆ. ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। रैत बांधवरे, इन मुंदे केळि हत्ति बेळे बेसाय कुरितु ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಸುರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಯಜಮಾನ್ರೆ. ನಮಸ್ತೆ. ನಮಸ್ತೆ ಯಜಮಾನ್ರೆ. ತಮ್ಮ ಹೆಸರು ಹೇಳ್ರಿ. ಬಸವರಾಜ್ ಮಾದಿನೂರು ಅಂತೇಳಿ. ಬಸವರಾಜ್ ಮಾದಿನೂರು. ನಿಮ್ಮ ಊರು ಶಿರೂರು? ಶಿರೂರು. ನೀವು ಮೂಲತಃ ಕೃಷಿಕರು? ಕೃಷಿಕರು. ಏನೇನು ಬೆಳಿತೀರಿ ಯಜಮಾನ್ರೆ ನಿಮ್ಮ ಕಡೆ ಎಲ್ಲ? ನಮ್ಮ ಮೆಕ್ಕೆಜೋಳ, ಮೆಣಸಿನ ಗಿಡ, ಈರುಳ್ಳಿ ಇತ್ಯಾದಿಗಳನ್ನು ಬೆಳಿತೀವಿ. ನಾವೆಲ್ಲ ಬೆಳಿ ಅಂತಂದರೆ ಹತ್ತಿ, ಮೆಕ್ಕೆಜೋಳ. ನಿಮ್ಮ ಪರಿಸರಕ್ಕೆಲ್ಲ ಚೆನ್ನಾಗಿ ಬೆಳೆಯುತ್ತೆ? ಚೆನ್ನಾಗಿ ಬೆಳಿತೈತೆ, ಚೆನ್ನಾಗಿ ಬೆಳಿತೈತೆ. ಹತ್ತಿ ಮುಖ್ಯವಾದ ಬೆಳೆ ಅನ್ನೋದಾದರೆ ನೀವು ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಳ್ತೀರಿ? ನಾವು ಹೇಳ್ಬೇಕಂದ್ರೆ ಕಾವೇರಿ ತಳಿಯನ್ನು ನಾವು ಹೆಚ್ಚಾನ ಹೆಚ್ಚು ಯೂಸ್ ಮಾಡೋದಕ್ಕೆ ಶಕ್ತಿ ಇದೆ ಅದರಲ್ಲಿ. ಹಾಗಾಗಿ ನಾವು ಕಾವೇರಿ ತಳಿಯನ್ನು ಬಳಸ್ತಾ ಇದ್ದೀವಿ. ಈಗ ಈ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೊತೀರಿ? ಭೂಮಿಯ ಸಿದ್ಧತೆಯನ್ನು ಸುಮಾರು ತಯಾರಿ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಯುಗಾದಿಯ ಬಿಫೋರ್ ಬಿತ್ತನೆಯನ್ನು ಮಾಡ್ತೀವಿ. ಅಲ್ಲ, ಈಗ ಬಿತ್ತನೆ ಆಗೋದಕ್ಕಿಂತ ಮುಂಚೆ ಭೂಮಿಗೆ ಏನು ಪೋಷಕಾಂಶಗಳನ್ನು ಕೊಡಬೇಕಾಗುತ್ತಾ? ಹೇಗೆ ಪೋಷಕಾಂಶಗಳನ್ನು ಬಿಫೋರ್ ಆಗಿ ನಾವು ಏನು ಕೊಟ್ಟಿರಂಗಿಲ್ಲ. ಗೊಬ್ಬರ ಗಿಬ್ಬರ ನೇಗಿಲ ಹೊಡ್ಕೊಂಡಿರ್ತೀವ್ರೆ, ನೇಗಿಲ ಹೊಡ್ಕೊಂಡು ಭೂಮಿ ಹದ ಮಾಡ್ಕೊಂಡಿರ್ತೀವಿ. ನಂತರ ನಾವು ಫಸ್ಟ್ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿ ಒಂದರಿಂದ ಒಂದು ಅಲ್ಲಿವರೆಗೆ ಯೂಸ್ ಮಾಡೋಂಗಿಲ್ಲ ರೀ, ಯಾಕಂದರೆ ನಮಗೆ ಅಲ್ಲಿಗೆ ಒಂದು ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆದ ತಕ್ಷಣ ಒಂದು ಮಳೆ ಆತಂದರೆ ಅಲ್ಲಿಂದ ನಾವು ಒಂದು ಫರ್ಟಿಲೈಸರ್ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ. ನಿಮ್ಮ ಭೂಮಿಗೆ ಕೊಟ್ಟಿಗೆ ಗೊಬ್ಬರದ ಅಗತ್ಯ ಇಲ್ವಾ? ಕೊಟ್ಟಿಗೆ ಗೊಬ್ಬರದ ಅಗತ್ಯ ಐತೆ ರೀ, ಅಗತ್ಯ ಇದ್ದೇ ಇರುತ್ತೆ. ನಾವು ಪ್ರತಿ ವರ್ಷವೂ ಕೂಡ ನಾವು ಕೊಟ್ಟಿಗೆ ಗೊಬ್ಬರನ ಹಾಕ್ತಾನೇ ಇರ್ತೀವಿ. ಯಾವ ಹಂತದಲ್ಲಿ ಹಾಕ್ತೀರಿ ಅದು? ಮುಂಗಾರಿ ಹಂತದಲ್ಲಿ. ಏನಾಯ್ತಂದರೆ ನಾವೊಂದು 3 ಆಕಳ ಕಟ್ಟಿವೋ ಅಥವಾ 4 ಆಕಳ ಕಟ್ಟಿವೋ ಅದರಲ್ಲಿ 1 ಎಕ್ರೆಗೆ ಆಗುತ್ತೆ. ಫರ್ 1 ಎಕ್ರೆಗೆ ಆದರೆ 1 ಎಕ್ರೆಗೆ ಹಾಕಿರ್ತೀವಿ, ಅಥವಾ 2 ಎಕ್ರೆಗೆ ಆದರೆ 2 ಎಕ್ರೆಗೆ ಹಾಕಿರ್ತೀವಿ. ಅದು ಎಷ್ಟೆಷ್ಟು ಪ್ರಮಾಣವಾಗಿ ಹಾಕಿರ್ತೀವಿ ಅಷ್ಟೇ. ಈ ವರ್ಷ 2 ಎಕ್ರೆಗೆ ಹಾಕಿದರೆ ಮತ್ತೆ ಮುಂದೆ ವರ್ಷ ಮತ್ತೆ 2 ಎಕ್ರೆಗೆ ಹಾಕಿರ್ತೀವಿ. ಹತ್ತಿ ನೀವು ಬಿತ್ತನೆ ಮಾಡಬೇಕನ್ನೋದಾದರೆ ಕೊಟ್ಟಿಗೆ ಗೊಬ್ಬರ ಮೊದಲು ಕೊಡಬೇಕಾ? ನಾವು ಸಾವಯವ ಗೊಬ್ಬರ ತಯಾರು ಮಾಡ್ತಾಯಿದ್ದೀವಿ. ಹೌದಾ? ಅದರ ಜೊತೆಗೆ ಪೌಡ್ರ್ ಫಾರ್ಮ್ ಇದೆ ನಮ್ಮದು. ಸಾವಯವ ಗೊಬ್ಬರ ಅಂದರೆ ಏನು ತಯಾರು ಮಾಡ್ಕೊಳ್ತೀರಿ? ಇಲ್ಲಿ ನಾವು ಅದನ್ನು ತಯಾರು ಮಾಡ್ಕೊತೀವಿ. ತಯಾರು ಮಾಡಿಕೊಂಡು ಅದರಿಂದ ಬಂದಂಥ ಗೊಬ್ಬರ ತೆಗೆದುಕೊಂಡು ಅದನ್ನು ಸೋಸಿ ನಾವು ಅದನ್ನು ಸಪ್ರೇಟಾಗಿ ಕೆಲವೊಮ್ಮೆ ಕುಂಟಿ ಹೊಡೆಯ ಮುಂದೆ ಅದರ ಜೊತೆಗೆ ನಾವು ಹಿಂದೆ ನಮ್ಗೆ ಗೊಬ್ಬರ ಸಿಕ್ಕಿರುತ್ತೆ ಕೋಳಿ ಫಾರ್ಮಿಂದ ಗೊಬ್ಬರ, ಆ ಗೊಬ್ಬರ ಅದನ್ನು ಸೇರಿಸಿ ಅದರ ಜೊತೆ ಕೊಟ್ಟಿರ್ತೀವಿ. ಹತ್ತಿ ಬಿತ್ತನೆ ಮಾಡಿದ ಮೇಲೆ ಅದರ ನಿರ್ವಹಣೆ ಕ್ರಮಗಳು ಹೇಳಿ, ಏನೇನು ಮಾಡಬೇಕು ಬಿತ್ತನೆ ಆದಮೇಲೆ? ಬಿತ್ತನೆ ಕೆಲಸ ಮಾಡ್ತೀವಿ ಸುಮಾರು 1 ತಿಂಗಳ ನಂತರ. ಅದಕ್ಕೆ ಸ್ವಲ್ಪ ನಾವು ಫರ್ಟಿಲೈಸರ್ ವರ್ಕು ಸ್ವಲ್ಪ ಅವಾಗ ಸ್ಲೋ ಇರುತ್ತೆ. ಅವಾಗ ಸರಿಯಾದ ಕೊಲ್ಲೆಗಳು ಬರ್ತಾವೆ, ಸರಿಯಾದ ಕೊಲ್ಲೆಗಳು ಬರ್ತಾವೆ. ಕೊಲ್ಲೆಗಳು ಬಂದರೆ ಅದರಲ್ಲಿ ಸರಿಯಾದ ಮೋಪುಗಳು ಬರ್ತಾವೆ, ಕಾಯಿ ಕಟ್ಟಂತ ಒಂದು ಹಂತ ಬರ್ತೈತೆ. ಅಲ್ಲ, ಅದು ಏನು ಸಾವಯವದ್ದೇ ಇರ್ತದ ಸಿಂಪರಣೆ ಮಾಡೋದು ಅಥವಾ ಅಂಗಡಿಯಿಂದ? ನಾವು ಇವಾಗ ನೋಡ್ರಿ, ಅವಾಗಂತೂ ಏನೋ ಒಂದು ಯಾವುದೇ ಒಂದು ವಿಚಾರದಾಗ ಹೋಗ್ತಿದ್ವಿ, ಇವಾಗ ಹಂಗೇನಿಲ್ಲ. ಯಾಕಂದ್ರೆ ಇವಾಗ ಆರ್ಗ್ಯಾನಿಕ್ ಯೂಸ್ ಮಾಡಕತ್ತಿ. ಆರ್ಗ್ಯಾನಿಕ್ ಸಸ್ಯವರ್ಧಕಗಳನ್ನು ಬಳಸ್ತೀರಿ? ಸಸ್ಯವರ್ಧಕಗಳನ್ನು ನೀವೇ ಸಿದ್ಧತೆ ಮಾಡ್ಕೊಳ್ತೀರಾ ಅಥವಾ? ಇಲ್ಲ ರೀ, ಬೇರೆ ಕಡೆಯಿಂದ ತರಿಸ್ತೀವಿ. ಬೇರೆ ಕಡೆಯಿಂದ ತರಿಸಕತ್ತೀವಿ. SP76 ಅಂತೇಳಿ ಒಂದು ಆರ್ಗ್ಯಾನಿಕ್, ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡುತ್ತೆ, ಅದು ಸರಿಯಾಗಿ ಕಾಯಿ ಕಟ್ಟುತ್ತೆ, ಒಳ್ಳೆ ಚೆನ್ನಾಗಿ ಬರುತ್ತೆ ಅಂತ ಒಂದು ಔಷಧ ನಮಗೀಗ ಆರ್ಗ್ಯಾನಿಕ್ ಇದರೊಳಗೆ ಸಿಕ್ಕತ್ತೆ. ಈಗ ಬಹಳ ಮುಖ್ಯವಾಗಿ ಇದು ಸಸ್ಯವರ್ಧಕಗಳನ್ನು ಸಿಂಪರಣೆ ಯಾವ ಹಂತದಲ್ಲಿ ಮಾಡ್ತೀರಿ, ಅದಾದ ನಂತರದಲ್ಲಿ ಏನು ಮಾಡ್ತೀರಿ ಗಿಡಗಳಿಗೆ? 1 ತಿಂಗಳ ನಂತರ, ಒಂದರಿಂದ ಒಂದೂವರೆ ತಿಂಗಳ ನಂತರ ಈ ಒಂದು ಔಷಧ ಸಿಂಪರಣೆ ಆದ ತಕ್ಷಣ ನೆಕ್ಸ್ಟ್ ಆವಾಗಲೇ ನಾವು 10-26 ಅದರಿಂದ ಪೊಟ್ಯಾಶ್ ಇವೆರಡುಗಳನ್ನು ಸೇರಿಸಿ ಸ್ವಲ್ಪ ಭೂಮಿ ಸ್ವಲ್ಪ ಕಡಿಮೆ ಕೊಡಂಗಿಲ್ಲ ರೀ, ಅದರಿಂದ ನಾವು ಬಂದು ಬಿಡುತ್ತದೆ ಬೆಳೆ. ನೀವು 3 ಎಕರೆಯಲ್ಲಿ ಬಿತ್ತನೆ ಮಾಡ್ತೀರಿ ಇದು ಹತ್ತಿ ಬೆಳೀತಾ ಇರೋದು? 3 ಎಕರೆಯಲ್ಲಿ ನೀವೆಲ್ಲ? ನಾವು ಈಗ ಸುಮಾರು 3-3.5 ಎಕರೆ ಬೆಳೆದಿವಿ ಒಟ್ಟಿಗೆ. 3.5 ಎಕರೆ ಒಟ್ಟಿಗೆ ಈ ಹತ್ತಿ ಬೀಜ ಬಿತ್ತನೆ ಮಾಡುವಾಗ ಬೀಜೋಪಚಾರ ಏನಾದ್ರು ಮಾಡಬೇಕಾಗ್ತದೆ? ಬೀಜೋಪಚಾರ ನಾವೇನು ಮಾಡೋಂಗಿರಲ್ಲ ಸರ್, ಇನ್ನೊಂದು ಪಾಕೆಟ ಬಂದಿರುತ್ತೆ, ಟೋಟಲ್ ಪಾಕೆಟ ಬಂದಿರುತ್ತೆ, ಅದೆಲ್ಲ ಉಪಚಾರ ಆಗಿ ಬಂದಿರುತ್ತೆ, ಬೀಜೋಪಚಾರ ಬಂದಿರುತ್ತೆ, ಅದನ್ನೇ ನಾವು ಬಿತ್ತನೆ ಮಾಡ್ತೇವೆ. ಬಿಳಿ ನೋಣ ಅಂತ ಬರ್ತದೆ, ಬೆಳಿ ನೋಣದ ರೋಗ ಅಂಥೇಳಿ, ಅದಕ್ಕೆ ನಾವು ಇಲ್ಲಿ ನಮ್ಮ ಭಾಷೆದೊಳಗೆ ಕರಿ ಜಿಡ್ಡು ಬಿಳಿ ಜಿಡ್ಡು ಅಂತ ನಾವು ಹೇಳ್ತೀವಿ. ನೀವು ರೈತರು ಕರಿ ರೈತರು ಹೇಳ್ತಾ ಇರ್ತೀವಿ. ಅದು ಆತರುವಂತ ಒಂದು ಹಂತ, ಅದು ಕ್ಲೈಮೇಟ್ ಮೇಲೆ ರೀ ಅದು. ಬಟ್ ಅದು ಏನರ ಒಂದು ಮೂಡ ಕವಿದ ವಾತಾವರಣ ಅಥವಾ ಮಳೆಯ ಒಂದು ವಾತಾವರಣ, ಅದರಿಂದ ಅದು ಸ್ವಲ್ಪ ಡ್ರಾಪ್ ಆಗ್ತಾ ಇರ್ತದೆ. ಆ ಡ್ರಾಪ್ ಆಗುವಂಥ ಸೂಚನೆ ಬಿಫೋರ್ ಆಗಿ ನಾವು ಸಿಂಪರಣೆ ಮಾಡಿದರೆ ಅದು ಒಂದು ಕಂಟ್ರೋಲ್ ರೀತಿಯೊಳಗೆ ಇರ್ತದೆ. ಅದರಿಂದ ತನೇ ಆದಮೇಲೆ ಸುಮಾರು 2 ತಿಂಗಳಿಂದ ಕಾಯಿ ಸ್ಟಾರ್ಟ್ ಆಗ್ತದೆ. 2-3 ತಿಂಗಳು ಪರ್ಫೆಕ್ಟಾಗಿ ಕಾಯಿ ಕಟ್ಟಿದ್ರೆ ನಂತರ 4 ತಿಂಗಳವರೆಗೆ ಕಟ್ಟಬೋದು. ಅದು ಒಂದು 15 ದಿವಸದ ಅವಧಿ ಏನೈತಲ್ಲ, ಅದು ನಿಲ್ಲಬೋದು, ನಿಲ್ಲದೆ ಇರ್ಬೋದು, ಇಲ್ಲಂತಲ್ಲ, ಅದರಿಂದೇ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ನೀವು ಯಾವಾಗಲೂ ಮುಂಗಾರಿನಲ್ಲಿ ಹಾಕೋದು. ಹತ್ತಿ ಬಿಡಿಸುವ ವೇಳೆ ಶುರುವಾಗೋದು 3 ತಿಂಗಳ ನಂತರ. 3-5 ತಿಂಗಳವರೆಗಿನ ನಮ್ಗೆ ಹತ್ತಿ ಬಿಡಿಸ್ತಾರೆ, ಹತ್ತಿ ಬರುವ ಚಾನ್ಸಸ್ ಇರುತ್ತೆ. ಬಿಡಿಸುವ ಕ್ರಮಗಳೇ ಹೇಗೆ? ಕ್ರಮಗಳಂದ್ರೆ ನಿಮ್ಮಲ್ಲಿ ಕೂಲಿ ಆಳುಗಳನ್ನು ಬಳಕೆ ಮಾಡಬೇಕು. ಹೌದು, ಕೂಲಿ ಆಳುಗಳನ್ನ ಬಳಕೆ ಮಾಡ್ಬೇಕು, ಕಟ್ಟಿದ ಮಕ್ಕಳು. ಬಟ್ ನಾವು ಇಬ್ಬರು ಗಂಡ ಹೆಂಡತಿ, ಆದಷ್ಟು ನಾವು ಅದರೊಳಗೆ ಬಾಯಿ ಆಗ್ತೀವಿ, ಮತ್ತೆ ಆದಷ್ಟು ಎಷ್ಟು ಸಾಧ್ಯತೆ ಇರುತ್ತೆ ಅಷ್ಟು ಬಾಯಿ ಆಗಿರ್ತೀವಿ, ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ. ನಿಮ್ಮ ಭಾಗದಲ್ಲಿ ಕೂಲಿ ಆಳುಗಳ ಲಭ್ಯತೆ ಹೇಗಿದೆ? ಭಾಳ ಕಷ್ಟ ಐತಿ ನಮ್ಮಲ್ಲಿ, ಭಾಳ ಕಷ್ಟ ಐತಿ. ಯಾಕಂದ್ರೆ ಇಲ್ಲಿ ಟೋಟಲಿ ಒಂದು ಮನೆ ಒಂದು 600 ಪಂಪ್ಸೆಟ್ಗಳದವ. ಹಾಗಾಗಿ ನಮ್ಮಲ್ಲಿ ನೀರಾವರಿಗಳು ಜಾಸ್ತಿ. ಸುಮಾರು ನಮಗೀಗ ಸುತ್ತ ಹಳ್ಳಿ ಜನ ಬಂದರೂ ಕೂಡ ನಮ್ಮಲ್ಲಿಯ ಒಂದು ಪರಿಸ್ಥಿತಿ ಏನಾಗೈತಂತಂದರೆ ಇನ್ನೂ ನಮ್ಮ ಲೇಬರ್ಸ್ಗಳನ್ನು ಕರೆಸ್ತಾ ಇದ್ದೀವಿ. ಹತ್ತಿ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಟೋಟಲ್ ಎಕರೆಗೆ? ಪರ್ ಎಕರೆಗೆ ಹದಿನೈದು ಒಂದು 45 ಕ್ವಿಂಟಲ್ ಬರುತ್ತೆ. ಮೂರು ಎಕರೆಗೆ ಈ ಬಾರಿ ಬರಲ್ಲ ಸರ್, ಹೋಗಿಲ್ಲ ಸರ್, ಡ್ರಾಪ್ ಆಗಿಬಿಡ್ತಲ್ಲ. ಒಳ್ಳೆ ಬೆಳೆ ಐತಿ, ನೋಡ್ಬೋದು ಬೇಕಾದ್ರೆ ಅದನ್ನ. ತಂಪು ಜಾಸ್ತಿ ಆಗಿದ್ದಕ್ಕೆನಾ? ಹೌದು ಸರ್, 16.5 ಕ್ವಿಂಟಲ್ ಒಂದು 4 ಎಕರೆ ಕೊಟ್ಟಿರೋದು. ಹ್ಞೂ ಹ್ಞೂ. ಈ ಬಾರಿ ಎಷ್ಟು ನಿರೀಕ್ಷೆ ಇದೆ ನಿಮಗೆ? ಬೆಳೆ ಎಲ್ಲ ಚೆನ್ನಾಗೈತಿ, ಎಲ್ಲ ನಾವು ಒಳಗೆ ಹೋರ್ ಕಾಣಂಗಿಲ್ಲ ಮತ್ತೆ ಆ ಥರ ಬೆಳೆ ಬೆಳೆದಿದೆ. ಬಟ್ ಅದು ಕ್ಲೈಮೇಟ್ ಅದು ಸ್ವಲ್ಪ ಚೇಂಜಸ್ ಆದರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಏನಾದರೂ ದಾರಿಗಳಿದ್ದಾವೆ ಸರ್? ಏನಿಲ್ಲ, ಸಾಧ್ಯ ಇಲ್ಲ. ಹ್ಞೂ ಹ್ಞೂ. ಆ ಥರ ಸಾಧ್ಯ ಇಲ್ಲ. ಹ್ಞೂ. ಏನೂ ಮಾಡೋಕ್ಕಾಗಲ್ಲ ಸರ್. ಹತ್ತಿಗೆ ಮಾರುಕಟ್ಟೆ ಎಲ್ಲಿ ನಿಮಗೆ? ನಮಗೆ ಸರ್ ಕೊಪ್ಪಳ ಐತೆ. ಹ್ಞೂ. ನಂತರ ಈ ಕಡೆ ಇರ್ಕಲ್ಗಡ, ಹ್ಞೂ, ಕಡೆ ಕುಕ್ಕುನೂರು ಎಲ್ಲ ಕೊಡ. ಯಾಕೆ ಅಲ್ಲಿ ಜಾಸ್ತಿ ಬೆಲೆ ಸಿಗುತ್ತೆ? ಎ ಪಿ ಎಂ ಸಿಯಲ್ಲಿ ಹತ್ತಿ ಮಾರ್ಕೆಟ್ ಇಲ್ಲ ಸರ್. ಇಲ್ವಾ? ಇಲ್ಲ ಇಲ್ಲ, ಹತ್ತಿ ಖರೀದಿ ಇಲ್ಲ. ಹತ್ತಿ ಖರೀದಿ ಇಲ್ಲ. ಓಹೋ. ಸೊ ಹಾಗಾಗಿ ಖಾಸಗಿ ಅವ್ರ ಕಡೆಗೆ ಕೊಡ್ತೀರಿ? ಅವರು ಎ ಪಿ ಎಂ ಸಿ ಒಳಗೆ ತೊಗರಿ, ಹೆಸರು, ಅಲಸಂದಿ, ಗೋಧಿ ಇವನ್ನಷ್ಟು. ಎಕರೆಗೆ ಖರ್ಚು ಎಷ್ಟು ಬರುತ್ತೆ ಹತ್ತಿ ಬೆಳೆಯೋರಿಗೆ? ಒಂದು ಎಕರೆಗೆ ಅಂದರೆ ಸುಮಾರು ಒಂದು ನಾವು ಸರಿಯಾಗಿ ನಾವು ದುಡ್ಡು ಹಾಕಿ ಮಾಡಿವಿ ಅಂತಂದರೂ ಕೂಡ ಒಂದು 25,000 ರೂಪಾಯಿ ಎಕರೆಗೆ. ಎಕರೆಗೆ ಆದಾಯ? ನಿವ್ವಳ ಲಾಭ ಎಲ್ಲ ಖರ್ಚು ತೆಗೆದು ನಿವ್ವಳ ಲಾಭ? ನಿವ್ವಳ ಲಾಭ ಸರಿಯಾಗಿ ಬೆಳೀತಂದರೆ ಒಂದು 50-60,000. ಕನಿಷ್ಠ 1-1.5 ಲಕ್ಷ ನಿಮಗೆ ಆದಾಯ ಇದೆ? ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಹಾಂ ಹಾಂ. ಇದ್ರ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದೀರಿ? ಸೂರ್ಯಕಾಂತಿ ಬೆಳೀತಾರೆ ಈ ಭಾಗದಲ್ಲಿ. ಸೂರ್ಯಕಾಂತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೆ. ಹೌದು. ಕಾರಣ ಏನು ಅದಕ್ಕೆ? ಈ ಹವಾಮಾನಕ್ಕೆ ಇದು ಹೊಂದಾಣಿಕೆ ಆಗ್ತದೆ? ಹೀಗೆ ಒಂದು ಹವಾಮಾನ ನಮ್ಮಲ್ಲಿ ಭೂಮಿಗೆ ಅದು. ಅದನ್ನೆಲ್ಲಿ ಮಾರಾಟ ಮಾಡ್ತೀರಾ ಹೆಚ್ಚಾಗಿ? ನಾವು ಇಲ್ಲಿ ನಮ್ಮ ಕುಕ್ನೂರಲ್ಲಿ ಐಲ್ ಮಿಲ್ ಇದೆ. ಹ್ಞೂ. ಅಲ್ಲಿ ಬೆಳಿತೀವಿ, ಅಲ್ಲಿ ಕಳಿಸ್ತೀವಿ. ಹಾಂ. ಸೂರ್ಯಕಾಂತಿಗೆ ಬೆಲೆ ಹೇಗಿದೆ? ಬೆಲೆ ಈಗ 5,200 ಈಗೆಲ್ಲ ಚೆನ್ನಾಗಿತ್ತು. 6-68-65 ಹಿಂಗಿತ್ತು. ಇವಾಗ ಈಗಾಗಲೇ ಕೂಡ ಇಲ್ಲಿ ಮಂಗಳೂರಲ್ಲಿ ಒಂದು ಗಾಣ ಇತ್ತು. ಅವಾಗ ನಾವು ಕುಸಿಬಿ ಸೂರ್ಯಪಾನ ತೊಗೊಂಡೋಗಿ ಆ ಗಾಣ ಇದ್ವಿ ಆಗಿನ ಟೈಮ್ನಾಗ. ಇವಾಗಿಲ್ಲ ಸರ್, ಈಗ ಅವೆಲ್ಲ ತೆಗೆದುಬಿಟ್ರಿ. ಯಾಕಂದರೆ ವ್ಯವಸ್ಥೆ ಸರಿಗಿಲ್ಲಕ್ಕೆ, ಹಾಗಾಗಿ ಅವರು ಲಾಸ್ ಆದರೂ ಏನಾದರೂ ಗೊತ್ತಿಲ್ಲ. ಬಟ್ ಅವ್ರು ತೆಗೆದ್ರಿ ಅವರು. ಸರ್ ಸುಮಾರು ನಾವು 30 ವಯಸ್ಸಿನವರಿಗೂ ನಮ್ಮ ಮನೆಯಲ್ಲಿ ಬೆಳೆತಕ್ಕಂಥ ಕುಸುಬಿನ ತೊಗೊಂಡೋಗಿ ಆ ಕುಟುಂಬದ ನಿರ್ವಹಣೆಯನ್ನು ಕೃಷಿಯನ್ನೇ ಅವಲಂಬಿಸ್ಕೊಂಡಿದೆ. ಹೌದು ಸರ್. ನಿಮ್ಮ ಕುಟುಂಬದ ನಿರ್ವಹಣೆ ಅಂದರೆ ನಿಮಗೆ ಎಷ್ಟು ಮಗಳು? BSc MSc. ಒಬ್ಬ ಮಗಳು BSc BEd MSc ಆಗಿದೆ. ಹಾಂ. ಸೊ ಮುಂದೆ ಅವರೆಲ್ಲ ಈಗ ನೌಕರಿ ಹಂತಕ್ಕೆ ಬರ್ತಾರೆ? ನೌಕರಿ ಹಂತಕ್ಕೆ ಬಂದಾರ, ಅವ್ರ ಎಕ್ಸಾಮ್ ಫೇಸ್ ಮಾಡಾಕತ್ತೀರಿ, ಅವ್ರ ಅದೃಷ್ಟ. ರಂಗಭೂಮಿ ಕಲಾವಿದರು, ನಾಟಕಗಳನ್ನು ಆಡ್ತೀರಿ. ಹೌದು ಸರ್. ಈ ಇದರ ಬಗ್ಗೆ ಅದು ಒಂದು ಅಭಿರುಚಿ ಹವ್ಯಾಸ ಹೇಗೆ ಬೆಳೆದಿದೆ? ಅದು ಒಂದು ನನ್ನ ವೈಯಕ್ತಿಕ ಹವ್ಯಾಸ. ಯಾವಾಗ ಇನ್ನೊಂದು ನಾವು 4 ಜನರಲ್ಲಿ ಬೆಳೆತಾರೆ ಆತ್ಮಸಂತೋಷ. ಒಂದು ಆತ್ಮಸಂತೋಷದ ಸಲುವಾಗಿನ ನಾವು ಆ ಒಂದು ಕಲಾರಂಗಕ್ಕೆ ನಾವು ಸೇರಿದ್ವಿ. ಜನರಿಂದ ನಮ್ಗೆ ಒಂದು ಇದು ಸಿಕ್ತು, ಹಾಗಾಗಿ ನಾವು ಸ್ವಲ್ಪ ಅದರೊಳಗೆ ಬೆಳೆದ್ವಿ. ಪ್ರತಿ ವರ್ಷ ನಾಟಕದಲ್ಲಿ ಭಾಗವಹಿಸ್ತೀರಿ? ಭಾಗವಹಿಸ್ತೇವೆ ಸರ್. ಭಾಗವಹಿಸ್ತೇ ಇದ್ರೂ ಕೂಡ ನಾ ಇನ್ನೊಬ್ಬರಿಗೆ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹ ನೀಡಿ ಅದರಲ್ಲಿ ಜವಾಬ್ದಾರಿ ಅಂತ ಬಂದೀನಿ ಸರ್. ನಾನು ಬೈ ಚಾನ್ಸ್ ಯಾವ ನಾಟಕ ಬಂದರೂ ಕೂಡ ನಾವು ಓಕೆ. ಆಡಿದ್ರ ನೀವು ಪೌರಾಣಿಕ ನಾಟಕಗಳು? ಇಲ್ಲ ಸರ್, ಪೌರಾಣಿಕ ಆಡಿಲ್ಲ. ಬಟ್ ಅಂಥವ್ ಯಾವ ನಮ್ಗಂತ ಒಳ್ಳೆ ಹಳೆಯ ನಟರು ಕಲಾವಿದರು ಸಿಕ್ಕರೆ ಕೂಡ ನಾನು ಮಾಡಬಲ್ಲೆ. ಸಾಮಾಜಿಕ ನಾಟಕಗಳಲ್ಲಿ ಏನು ಕಥಾವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಿ? ಇಲ್ಲಿ ಮಾಡ್ತಕ್ಕಂಥ ಪ್ರತಿಭೆ, ಹೀರೋನು ಮಾಡ್ಬೋದು ಹಾಸ್ಯನೂ ಮಾಡ್ಬೋದು ಅಂತ ಒಂದು ಪ್ರತಿಭೆ ನನ್ನಲ್ಲಿ ಐತೆ. ಬಟ್ ನಮ್ಮಲ್ಲಿ ಒಂದು ಏನೈತೆ ಅಂದ್ರೆ ಒಂದು ಟ್ರೂಫ್ನೊಳಗೆ ವಿಲನ್ ನನ್ನ ಬಿಟ್ಟರೆ ಮತ್ತೆ ಯಾರು ಮಾಡಂಗೆ ಮಾಡಿದ್ರಿ ಇದುವರೆಗೆ ಸರ್? ಸುಮಾರು ಒಂದು 7-8 ನಾಟಕಗಳನ್ನು ನಾನು ಆಟಾಡ್ಬೋದು. ಯಾವ್ಯಾವ ಸುಮಾರು ಒಂದು 20 ನಾಟಕದೊಳಗೆ ಪ್ರದರ್ಶನಕ್ಕೆ ನಾನು ಹೊಂದಿರಬಹುದು. ಯಾವ್ಯಾವ ನಾಟಕಗಳವು? ನಾಟಕ ಮನೆಗೆ ತಕ್ಕ ಮಗಳು ಒಳಗೆ ನಾನು ಮಾಡ್ಕೊಂಡು ಭಾಗಿ ಆಗೀನಿ. ಟೋಟಲಿ ನಾನು ಹವ್ಯಾಸಿನ ಸಲ್ಲಿಸ್ತಾ ಇದ್ದೀನಿ. ಅದರ ಅನುಭವ ಹೇಳಿ, ಅಲ್ಲಿ ನಿಮ್ಮ ಸ್ಥಾನಮಾನ ಹೇಗಿದೆ, ಮತ್ತು ನೀವು ಏನೇನು ಈ ಹೈನುಗಾರಿಕೆ ಮಾಡಿಕೊಳ್ತಾ ಇರೋರಿಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದೀರಿ? ಟೋಟಲ್ ಸರ ನಾನು 1993 ನಮ್ಮ ಮಾರ್ಗದರ್ಶನದಿಂದ, ಸ್ವಂತ ವಿಚಾರದಿಂದಲ್ಲ, ಹಿರಿಯರ ಮಾರ್ಗದರ್ಶನದಿಂದ. ಅದು ಒಂದು ಹಿರಿಯರ ಮಾರ್ಗದರ್ಶನದಿಂದ ಒಂದು ಪ್ರಯತ್ನ ಪಟ್ವಿ. ಪಟ್ಟಮೇಲೆ ಅದು ಏನತ್ತು, ನಮ್ಮಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಇತ್ತು. ಇತ್ತು ಸುಮಾರು ಒಂದು 60-70 ಲೀಟ್ರ್ ಹಾಲು ಹೊರಗಡೆ ಹೋಗ್ತಿತ್ತು. ಅಂಥ ಸಂದರ್ಭದೊಳಗೆ ಪಟ್ಟೆ ಪ್ರಯತ್ನ ಪಟ್ಟು ಒಂದು ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಏನಪ್ಪ ಸುಮಾರು ನಮ್ಮೂರಾಗ ಒಂದು ಸಾಯಂಕಾಲ ಒಂದು 50 ಲೀಟ್ರ, ಒಂದು ಮುಂಜಾನೆ ಒಂದು 50 ಲೀಟ್ರ ಹಾಲು ಸಿಗುತ್ತಲ್ಲ, ಇದನ್ನ ಏನಾರ ಮಾಡಿ ನಾವೊಂದು KMF ಒಂದು ಸೊಸೈಟಿ ತಂದು ರೈತರಿಗೊಂದು ಅನುಕೂಲ ಮಾಡಿಕೊಡ್ಬೇಕಂತ ಒಂದು ವ್ಯವಸ್ಥೆ ಒಂದು ತಲೆಯಾಗಿ ಬಂತು. ಅದಕ್ಕೆ ಪ್ರಯತ್ನಕ್ಕೆ ಬಳ್ಳಾರಿಯವ್ರಿಗೆ ಹೋದ್ರೆ ಎಮ್ ಡಿ ಅವರಿಗೆ ಮ್ಯಾನೇಜರಿಗೆ ಭೇಟಿ ಆದ್ವಿ. ಅವ್ರೇನು ಅದರ್ ರೂಟ್ ನಿಮ್ದು ನಿಮ್ಗೆ ನಾವು ಪಾಯಿಂಟ್ ಕೊಡೋದು ಜಾಸ್ತಿ ಐತಿ, ನೀವು ಕೊಡೋಕ್ಕಾಗಲ್ಲ ಅಂದರೆ ಹೆಂಗೆ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಹೋಗಿ ಕೇಳಿದ್ವಿ ಅವ್ರಿಗೆ. ಕೇಳಿದ ತಕ್ಷಣ ಅವ್ರು ಏನಂದ್ರೆ, ನೋಡಿರಿ ಈಗ ನೀವು ಈ ಥರ ಕೇಳಿದ್ರೆ ನಮ್ಮದು ರೂಟ್ ಇಲ್ಲ, ನಮ್ಮದು ಇರೋದು ಒಣಗೇರಿಟ್ಟು ಹತ್ರ ಮಾತ್ರ ನಾವು ನಿಮ್ಗೆ ಅನುಕೂಲ ಕೊಡ್ತೀವಿ, ಬಿ ಪಾಯಿಂಟ್ನಾಗ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಒಣಗೇರ ಬಿ ಪಾಯಿಂಟ್ನಾಗ ಕೊಡ್ತೀವಿ ರೀ. ಸರಿ ಸರ್, ಅದು ಬಿ ಪಾಯಿಂಟ್ನಾಗ ಕೊಡ್ರಿ ನೀವು, ನೀವು ಹಾಲು ಸರಬರಾಜು ನೀವೇ ಮಾಡ್ಬೇಕು ಅಂತ ಹೇಳಿದ್ರು ಅವರು. ಆಯ್ತು ಸರ್, ಸರಬರಾಜು ಮಾಡ್ತೀವಿ. ಮತ್ತು ಅದಕ್ಕೇನು ನೀವು ಪರಿಹಾರ ಕೊಡ್ತೀರಿ ಸರಬರಾಜು ಮಾಡೋಕ್ಕೆ? ನೀವೇನು ಪರಿಹಾರ ಕೊಡ್ತೀವಿ, ಫರ್ ಲೀಟ್ರಿಗೆ ಒಂದು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಸಾಗಾಣಿಕೆಗೆ? ಸಾಗಾಣಿಕೆಗೆ ಅಲ್ಲಿವರೆಗೆ ನಾವೇನು ಕೊಡೋಂಗಿಲ್ಲ ಅಂತ ಹೇಳಿದ್ರು ಸರ್ ಅವರು. ನೀವು ಆಯ್ತು ರೀ, ಅದು ಅಲ್ಲಿವರೆಗೆ ನೀವೇನು ಕೊಡೋದು ಬೇಡ, ಒನ್ ಡೇಕ್ 100 ಲೀಟ್ರ್ ಹಾಲು ಆದಮೇಲೆ ನೀವು ನನಗೆ ಪೇಮೆಂಟ್ ಮಾಡಿರಿ. ಅಲ್ಲಿವರೆಗೆ ನೀವು ಏನು ಕೊಡೋದು ಬೇಡ, ನಾನು ನಮ್ಮ ಸೊಸೈಟಿ ಕೊಡ್ರಿ ನನಗೆ, ನಾನು ಮಾಡ್ತೀನಿ. ಮಾಡಿ ಡೈಲಿ ಸ್ಟಾರ್ಟ್ ಆಗ್ತದೆ ಸರ್. ಫಸ್ಟ್ ಒಂದು 15 ಲೀಟ್ರ್ ಕೊಟ್ಟೆ, ನೆಕ್ಸ್ಟ್ ಅಲ್ಲೇ 50 ಲೀಟ್ರ್ ಕೊಟ್ಟೆ, ನೆಕ್ಸ್ಟ್ ಹೋದ ತಕ್ಷಣ ಅಲ್ಲೇ 150 ಲೀಟ್ರ್ ಆಗಿಬಿಡ್ತದೆ ನಮ್ಮ ಹಾಲು. ಹಾಗಾಗಿ ಚೆನ್ನಾಗಿ ನಡೀತು. 150 ಲೀಟ್ರ್ ಹಾಲನ್ನು ಒಂದು ಬೈಕ್ ಮೇಲೆ ನಾನು ಸುಮಾರು 14 ತಿಂಗಳ ಸರಬರಾಜು ಮಾಡಿಕೊಟ್ಟೆ. ಅಲ್ಲಿ 12 ಕಿಲೋಮೀಟರ್ ಎಟ್ ಟೈಮ್ ಕೊಡ್ಬೇಕು ಅವ್ರಿಗೆ. 150 ಲೀಟ್ರ್ ಹಾಲನ್ನು ಒಂದು ಬೈಕ್ ಮೇಲೆ ಸಾಗಾಣಿಕೆ ಮಾಡಿ ಅವ್ರಿಗೆ ಮುಟ್ಟಿಸಿ ನನ್ನ ಸೊಸೈಟಿಯನ್ನು ಗಟ್ಟಿ ಮಾಡ್ಕೊಂಡೆ. ಈಗ ಪಾಯಿಂಟ್ ಕೊಟ್ಟಿದ್ದಾರೆ? 5 ಪಾಯಿಂಟ್ ಇದೆ ಸರ್ ಈಗ. ಸೊ ಹೀಗಾಗಿ ಈ ಭಾಗದ ಹೈನುಗಾರಿಕೆ ಮಾಡುವಂಥ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಯಾವುದೇ ಥರದ ಕಷ್ಟ ಇಲ್ಲ. ಸುಮಾರು ನಾನೀಗ ಒಂದು ತಿಂಗಳು ಪೇಮೆಂಟ್ ಅಂದರೆ ಸುಮಾರು 15 ದಿವಸಕ್ಕೆ ಕಮ್ಮಿ ಆಗೈತೆ ಈಗ. ಅಲ್ಲೇ ಸುಮಾರು ನಮ್ದು ಈಗ ಅಲ್ಲೇ 1 ಲಕ್ಷ ಮೇಲೆ ಹೋಗಿತ್ತು ನನ್ನ ಟಾರ್ಗೆಟ್. ಹಾಗಾಗಿ ಈ ಭಾಗದಲ್ಲಿ ಹೈನುಗಾರಿಕೆಗೆ ಒಂದು ಉತ್ತೇಜನ ಸಿಕ್ಕಿದೆ, ಒಳ್ಳೆ ಉತ್ತೇಜನ. ಈಗಲೂ ನೀವು ಹಾಲು ಉತ್ಪಾದಕರ ಸಂಘ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಖ್ಯವಾಗಿ ಹತ್ತಿ ಬೆಳೆ ಬಗ್ಗೆ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹಾಗೂ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ನೀವು ಸಲ್ಲಿಸಿದಂಥ ಸೇವೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ರೈತರಾದ ಬಸವರಾಜ್ ಮಾದಿನೂರು ಅವರೊಂದಿಗೆ ಸಂದರ್ಶನವನ್ನು ಹೊತ್ತ ಹತ್ತು ರೈತ ಬಾಂಧವರೇ, ಮತ್ತೆ ನಾಳಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗಿನ ಕಾರ್ಯಕ್ರಮ ಪ್ರಸಾರವಾಯಿತು. ಮತದಾತ ಜಂಕ್ಷನ್. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಗ್ಗೂಡಲು ಜನ ಓಡಿ, ಮತದಾರರು ಒಂದಾದರೆ ಅದು ಎಂಥ ಹೊಸ ಕಡೆ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್. ನಾವು ಅತ್ಯಂತ ಭಾಗ್ಯಶಾಲಿಗಳು, ಏಕೆಂದರೆ ನಾವು ವಿಶ್ವದಲ್ಲೇ ಅತಿದೊಡ್ಡ ಲೋಕವಿರುವುದು ಈ ದೇಶಕ್ಕೆ ನಮ್ಮ ಕೊಡುಗೆ ನೀಡಿ ಮತ್ತಷ್ಟು ಸಮೃದ್ಧಗೊಳಿಸಲು. ಯಾವ ದೇಶ ನಮಗೆ ರಾಷ್ಟ್ರಪ್ರೇಮದ ಮರ್ಮವೂ ಹೌದು. ನಿಜ, ನಾವು ಖಂಡಿತ ಹೇಳಬಹುದು ದೇಶ ಹಾಗೂ ಬಗ್ಗೆ ಮಾತನಾಡುತ್ತಿದ್ದೇನೆ ಅಂತ. ನಿಜ ಏನೆಂದರೆ ನಾನು ಅದಕ್ಕೂ ಮೀರಿದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಕರ್ತವ್ಯ ಪಥದ ಮೇಲೆ ನಡೆದಾಗ ನಿಮಗಾಗುವ ಉತ್ತಮ ಅನುಭವಕ್ಕಿಂತ ಇವಿಎಂ ಮೇಲೆ ನಿಮ್ಮ ನೆಚ್ಚಿನ ಉಮೇದುವಾರರ ಎದುರುಗಿನ ಬಟನ್ ಒತ್ತಿ ಲೋಕತಂತ್ರವನ್ನು ಒಳ್ಳೆಯ ಮತ್ತು ರೋಚಕ ಮಾಹಿತಿಯನ್ನು ತಮ್ಮದೇ ಶೈಲಿಯಲ್ಲಿ ಪ್ರಸ್ತುತಪಡಿಸಲು ನಮ್ಮೊಡನಿದ್ದಾರೆ. ಅರೆ ಭಾರತ್, ನೀನು ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸ್ತೀಯಲ್ಲ. ಹೌದು ಭಾರತಿ, ನನಗೆ ಬಿಡುವಿನ ಸಮಯದಲ್ಲಿ ಹಾರ್ಮೋನಿಯಂ ನುಡಿಸೋದು ಅಂತ ಹೇಳಿದ್ರೆ ತುಂಬ ಸಂತೋಷ ಆಗುವಂತಹ ಕೆಲಸ. ನಿನ್ನ ಹಾರ್ಮೋನಿಯಂ ನೋಡಿ ನನಗೆ ಇವಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಜ್ಞಾಪಕಕ್ಕೆ ಬಂತು. ಹೇಗೆ ನಿಂಗೆ ಇವಿಎಂ ನಿಂದ ಈಗ ವೋಟ್ ಕೊಡೋದು ಎಷ್ಟು ಸುಲಭ ಗೊತ್ತಾ? ಹಾ ಭಾರತಿ, ಸರಿಯಾಗಿ ಹೇಳ್ತಿದ್ಯಾ ನೀನು. ಇವಿಎಂ ನಿಂದ ಬರೀ ಚುನಾವಣಾ ಪ್ರಕ್ರಿಯೆ ಸುಲಭವಾಗಿಲ್ಲ, ಮೊದಲಿಗಿಂತಲೂ ಹೆಚ್ಚು ಭರವಸೆಯಿಂದ ನಾವು ಯಾವ ಅಭ್ಯರ್ಥಿಗೆ ವೋಟ್ ಹಾಕ್ತೀವೋ ಅವನಿಗೆ ನಮ್ಮ ವೋಟ್ ತಲುಪಿದೆಯೋ ಬಿಟ್ಟಿದ್ಯೋ ಅಂತ ಪಕ್ಕದಲ್ಲಿ ಇಟ್ಟಿರೋ ಮೆಷಿನ್ನಲ್ಲಿ ಒಂದು ಸ್ಲಿಪ್ನಲ್ಲಿ ಅಭ್ಯರ್ಥಿಯ ಕ್ರಮ ಸಂಖ್ಯೆ, ಹೆಸರು ಮತ್ತು ನಮ್ಮ ಗೆಳತಿ ಕಲ್ಪನಾ ನಿಖರವಾಗಿ ಕೊಡಬಲ್ಲರು. ಹೊಸ ಹೊಸ ವಿಷಯಗಳು ಅವರ ಹತ್ರನೇ ತಾನೇ ಇರೋದು ಅಲ್ವಾ ಕಲ್ಪನಾ? ಹಾ, ಯಾಕಾಗಬಾರ್ದು ಭಾರತ ಅಣ್ಣ. ನಾನು ಹೇಳಿದ ಪೇಪರ್ ಆಡಿಟ್ ಟ್ರಯಲ್ ಮೆಷಿನ್ ಅಂತ, ಅದರಲ್ಲಿ ಬಟನ್ ಒತ್ತಿದ ತಕ್ಷಣ ವ್ಯಕ್ತಿಗೆ ಸ್ಲಿಪ್ ಕಾಣಿಸುತ್ತೆ, ಅದರ ನಂತರ ಆ ಸ್ಲಿಪ್ ಮೆಷಿನ್ ಅಲ್ಲೇ ಸುರಕ್ಷಿತ ಸ್ಥಾನದಲ್ಲಿ ಸೇರ್ಕೊಳ್ಳುತ್ತೆ. ಅರೆ ಕಲ್ಪನಾ, ಒಪ್ಕೊಂಡ್ವಿ ನಿನ್ನ ಬುದ್ಧಿವಂತಿಕೆಯನ್ನ. ಅದ್ ಸರಿ ಭಾರತಿ ಅಕ್ಕ, ಇವತ್ತು ನಮ್ಮ ಚುನಾವಣಾ ಅಂಕಲ್ ಕಾಣಿಸ್ತಿಲ್ವಲ್ಲ, ಎಲ್ ಹೋದ್ರು? ಅರೆ ಚಿಕ್ಕಪ್ಪ ಬಂದ್ರು ನೋಡು, ಹೊರಗಡೆ ದಿನಪತ್ರಿಕೆ ಓದ್ತಾ ಕೂತಿದ್ದಾರೆ, ಖಂಡಿತ ಯಾವ್ದೋ. ಅರೆ ಚಿಕ್ಕಪ್ಪ, ಓ ಚಿಕ್ಕಪ್ಪ, ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ ಚಿಕ್ಕಪ್ಪ. ಇಲ್ ಬನ್ನಿ, ನಾವ್ ಎಷ್ಟೊತ್ತಿಂದ ನಿಮ್ಗೋಸ್ಕರ ಕಾಯ್ತಾ ಇದೀವಿ. ನಿಮ್ಮ ಜ್ಞಾನದ ಖಜಾನೆಯಿಂದ ಕೆಲವು ಆಣೆ ಮುಚ್ಚಿ ನನ್ನ ಅನುಭವದಿಂದ ಕೂಡಿಸಿಟ್ಟಿರೋ ಈ ಮಾಹಿತಿ ಖಜಾನೆ ಇದೆಯಲ್ಲ, ಅದು ನಿಮಗೋಸ್ಕರ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ದೊಡ್ಡ ವಿಷಯ ಹೇಳ್ತೀನಿ, ಮತ್ತೆ ಅದು ಬಹಳ ಒಳ್ಳೆ ವಿಷಯ ನಮ್ಮ. ಹಾ ಹಾ ಹೇಳಿ ಚಿಕ್ಕಪ್ಪ. 1982 ಕೇರಳದಲ್ಲಿ ಉಪಯೋಗಿಸಿದ್ರು, ಆಮೇಲೆ ಕೆಲವು ಸಣ್ಣ ಪುಟ್ಟ ಸ್ಥಳಗಳಲ್ಲಿ ಇಂತಹ ಪ್ರಯತ್ನಗಳು ನಡೆದವು. ಆಮೇಲೆ 2000 ನಂತರ ಎಲ್ಲ ಲೋಕಸಭಾ ವೋಟಿಂಗ್ ಮಿಷಿನ್ನಲ್ಲಿ ಅಬ್ಬಬ್ಬಾ ಅಂದರೆ 384 ಅಭ್ಯರ್ಥಿಗಳ ಹೆಸರುಗಳನ್ನು ಸೇರಿಸಬಹುದು. ವಾಹ್ ಚಿಕ್ಕಪ್ಪ, ಎಂಥ ಅದ್ಭುತವಾದ ವಿಷಯ ಹೇಳಿದ್ರಿ. ಅಲ್ಲ, ಈ ವಿಷಯಗಳಂತೂ ಮತ್ತೆ ಅವರು ಮತದಾನದ ಬಗ್ಗೆ ಜನರನ್ನ ಜಾಗೃತಕರನ್ನಾಗಿಸ್ತಾ ಇದ್ದಾರೆ. ಬನ್ನಿ, ಅವರ ಕೆಲವು ಮಾತುಗಳನ್ನ ನಿಮಗೂ ಕೇಳಿಸ್ತೀನಿ, ಹಾಗೆ ನಮ್ಮ ಶ್ರೋತೃಗಳಿಗೂ ಕೇಳಿಸ್ತೀನಿ. ಹಾ ಅಕ್ಕ, ಎಲ್ಲವೂ ಸರಿಯಾಗಿದೆ. ಆದ್ರೆ ಈ ಇವಿಎಂ ನಿಂದ ಅಲ್ಲಿ ನಿಸ್ಸೀಮ್ರು ಬ್ಯಾಲೆಟ್ ಪೇಪರ್ ತೆಗೆದುಕೊಂತೀವಿ, ಅದ್ರ ಮೇಲೆ ಟಪ್ ಅಂತ ಒಂದು ಸೀಲ್ ಒತ್ತು ಬಿಡ್ತೀವಿ. ಆಗಿಟ್ಟ ನನ್ಗೆ ಅರ್ಥನೇ ಆಗೋದಿಲ್ಲ. ಅರೆ ನಂದು ಅಣ್ಣ, ಇಷ್ಟೇನಾ ಇವಿಎಂ ನಿಂದ ಓಟ ಹಾಕಿ ಬಟನ್ ಓದ್ತೋದು, ಒಂದ್ ಬೀಪ್ ಶಬ್ದ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊ ನಿನ್ ಓಟ ಬಿತ್ತು ಅಂತ. ಇವಿಎಂ ನಲ್ಲಿ ಹಾಕೋದು ಇನ್ನೂ ಸುಲಭ ಆಗುತ್ತೆ ನಂದೋಣ. ಅರೆ ಅಕ್ಕ, ನೀವಂತೂ ನನ್ನ ಹೊಟ್ಟೆ ಸಂಕಟ ಕಡಿಮೆ ಮಾಡ್ಬಿಟ್ರಿ ನಂದೋಣ. ಒಂದೊಂದು ಓಟಿಗೂ ಅದರದೇ ಬೆಲೆ ಇದೆ, ಓಟ್ ಹಾಕಕ್ ಖಂಡಿತ ಹೋಗಿ, ಮತ್ತು ನೀಲಿ ಬಟನ್ನೇ. ಸರಿ ಅಕ್ಕ, ಗಮನದಲ್ಲಿರತ್ತೆ, ನೀಲಿ ಬಟನ್ ಹೊತ್ತು ತಾನೆ. ಲೋಕತಂತ್ರ ಕೀ ಪಹಲಿ ತಾಕತ್ ಹೈ ಹಮಾರಾ ಮತದಾನ. ಗೀತೆಗಳು ನಿಮ್ಮ ಧ್ವನಿಯಲ್ಲೇ ರೆಕಾರ್ಡ್ ಮಾಡಿ ನಮಗೆ ಕಳುಹಿಸಬಹುದು. ಹಾಗಾದ್ರೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 950. ಸರಿ, ಹಾಗಾದ್ರೆ ತಡ ಯಾಕೆ? ನಿಮ್ಮ ಸೃಜನಾತ್ಮಕವಾದಂತಹ ಮೆಸೇಜ್ ನಮಗೆ ತಲುಪಬೇಕು, ನಾವು ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ, ಮೇ ಯೋಗೇಶ್ ಠಾಕೂರ್ ಕರ್ಸೋಗ್ ಜಿಲ್ಲಾ ಮಂಡಿ ಹಿಮಾಚಲದಾತಾ. ಆಯೇ ಹಮ್ ಸಬ್ ಅಪ್ನೆ ಹಾಥೋ ಸೇ ಬನಾಯೇ ರಾಷ್ಟ್ರ ಕೆ ಭಾಗ್ಯ ವಿಧಾತಾ. ಶಾಸನ್ ಕೆ ವಿಭಿನ್ನ ಸ್ವರೂಪೋ ಮೇ ಸಬ್ ಆಯೇ ಹಮ್ ಸಬ್ ಅಪ್ನೆ ಹಾಥೋ ಸೇ ಬಢಾಯೇ ಅಪ್ನೆ ರಾಷ್ಟ್ರ ಕಿ ಖುಷಹಾಲಿ. ಲೋಕತಂತ್ರ ಮೇ ಜನತಾ ಕಾ ಜನತಾ ದ್ವಾರಾ ಜನ್ ಭಾರತ್ ಕೆ ನಾಗರಿಕ ಅಪ್ನೆ ಮತಾಧಿಕಾರ ಕಿ ತಾಕತ್ ಸೇ ರಚ ರಹೆ ರಾಷ್ಟ್ರ ಕಿ ಸಮೃದ್ಧಿ ಕಿ ಕವಿತಾ. ಆಯೇ ಹಮ್ ಸಬ್ ಅಪ್ನೆ ಮತದಾನ ಕಿ ಶಕ್ತಿ ಸೇ ಔರ್ ಸುದೃಢ ಕರೇ ಇಸ್ ಗೌರವಶಾಲಿ ರಾಷ್ಟ್ರ ಕಿ ಅಸ್ಮಿತಾ. ಯಾರಿಗಾದ್ರೂ ಈ ವಿಷಯದಲ್ಲಿ ತೊಂದರೆ ಇದ್ರೆ ಅವರ ಸಮಸ್ಯೆಗೆ ಸಮಾಧಾನವನ್ನು ಕೂಡ ನೀಡಬೇಕಾಗಿದೆ. ಸಾಥಿಯೋ, ಮೈ ಹೂ ಸೌರಭ್ ಶುಕ್ಲಾ. ಆಪ್ ಮುಝೆ ಏಕ್ ಅಭಿನೇತಾ ಕೆ ತೌರ್ ಪೆ ಜರೂರ್ ಜಾನ್ತೆ ಹೈನ್, ರೈಟರ್ ಕೆ ತೌರ್ ಪೆ ಭಿ ಜಾನ್ತೆ ಹೈನ್, ಏಕ್ ಫಿಲ್ಮ್ ಕಲಾಕಾರ ಕೆ ತೌರ್ ಪೆ ಜಾನ್ತೆ ಹೈನ್. ಲೇಕಿನ್ ಸಾಥ್ ಮೇ ಆಪ್ ಯೇ ಭಿ ಜಾನ್ತೆ ಹಿ ಹೋಂಗೆ ಕಿ ಮೈ ಇಸ್ ದೇಶ್ ಕಾ ನಾಗರಿಕ್ ಸೋಚ್ತಾ ಹೂಂ, ತೋ ಉಸ್ಮೇ ಸಬ್ಸೇ ಊಪರ್ ಜೋ ನಾಮ್ ಆತಾ ಹೈ ವೋ ಆತಾ ಹೈ ಲೋಕತಂತ್ರ ಹೈ, ವೋ ಹಮೇಶಾ ಬನಿ ರಹೇ. ಲೋಕತಂತ್ರ ಹಮೇ ವೋ ಶಕ್ತಿ ದೇತಾ ಹೈ ಜಿಸ್ಸೇ ಹಮ್ ಅಪ್ನಿ ಸರ್ಕಾರ ಖುದ್ ತಯ ಕರ್ ಸಕೆ ಔರ್ ಇಸ್ಕೆ ಲಿಯೆ ಬಹುತ್ ಜರೂರಿ ಹೋತಾ ಹೈ, ವೋ ಗೂಂಜತಿ ಹೈ ಔರ್ ಉಸ್ಸೇ ತಯ ಹೋತಾ ಹೈ ಕಿ ಸರ್ಕಾರೇ ಕೌನ್ ಸಿ ಬನೇಂಗಿ. ಬಲ್ಕಿ ಹಮಾರಿ ಆಜಾದಿ ಕೋ ಸೇಫ್ ಗಾರ್ಡ್ ಕರ್ನೆ ಕೆ ಲಿಯೆ ಯೇ ಹಮಾರಿ ಡ್ಯೂಟಿ ಹೈ, ಜರೂರ್ ಕರೆ. ಔರ್ ಮೈ ಆಪ್ ಸಬ್ಸೇ ರಿಕ್ವೆಸ್ಟ್ ಕರೂಂಗಾ ಕಿ ಜಬ್ ಭಿ ಮತದಾನ ಹೋ ಪ್ಲೀಸ್ ಮತದಾತಾ ಜಂಕ್ಷನ್ ಕೆ ಜರಿಯೆ ಅಬ್ ಆಪ್ಸೆ ಮುಲಾಕಾತ್ ಹೋತಿ ರಹೇಗಿ.